ಎಳ್ಳಮಾಸಿಗೆ ನನಗೆ ಕರೆ ಹೇಳ್ಬೇಕಂದ್ರೆ ಎಳ್ಳಮಾಸಿ ಅಂತ ತಲೆಯಾಗ ಇಲ್ಲ, ಸುಮ್ಮ ಸಹಜ ಹೋಗೋಣ ಅಂತ ಹೋದ್ ನಾನು, ನೋಡಿದ್ರೆ ಮರು ದಿವಸ ಎಳ್ಳಮಾಸಿ ಇತ್ತು ನೋಡು. ಇಡೀ ಮನೆ ತುಂಬ ಸಂಭ್ರಮ ಸಂಭ್ರಮ ನಡೆದು ಬಿಟ್ಟಿತ್ತು. ಆಮೇಲೆ ಹೆಂಗಿದ್ರು ಮರು ದಿವಸ ಮತ್ತೆ ನನಗೂ ಒಂದಿಷ್ಟು ಸೌಡಿತ್ತ, ಹಂಗ ಇದ್ದ ಬಿಟ್ಟೆ. ಮತ್ತೆ ಹೊಲಕ್ಕದು ಕರ್ಕೊಂಡು ಹೋದ್ರಪ್ಪ ಎಲ್ಲ ಚಕ್ಕಡ್ಯಾಗ ಟ್ರ್ಯಾಕ್ಟರ್ನ್ಯಾಗ ಜೂಲ ಹಾಕೊಂಡು ಅಲ್ಲೇ ಇದ್ರಾಗ ಹೊಲದಾಗೆಲ್ಲಾನು ಚರಗ ಚೆಲ್ಲಿದ್ರು, ಲೋನ್ ಮಾಡಿದ್ರು. ಬಹಳ ಸಂಭ್ರಮ ಇತ್ತು ಬಿಡಪ್ಪ. ಅಲ್ಲ, ಆ ಹಬ್ಬ ಆಚರಣೆ ಮಾಡೋದು ಇತ್ತಲ್ಲ, ಹೆಣ್ಮಕ್ಳು ಒಂದಿನ ಪೂರ್ತಿ ರಾತ್ರಿ ಈ ಹೋಳಿಗೆ ಮಾಡ್ತಾರ, ಕಡುಬು ಮಾಡ್ತಾರ, ಈ ರೀತಿ ಉಂಡಿ ಮಾಡ್ತಾರ, ಹೋಳಿಗೆ ಏನೇನೇನೇನೋ ಬಹಳ ಐಟಮ್ ಮಾಡಿದ್ರಪ್ಪ ಮಾಡಿ, ಅದನ್ನ ಪೂರ್ತಿ ತಗೊಂಡೋಗಿ ಚಕ್ಕಡಿನು ಟ್ರ್ಯಾಕ್ಟರ್ನಾಗ ತಗೊಂಡೋಗಿ ಪೂಜೆ ಮಾಡ್ತಾರೆ. ಹೇಳಿಂಗಲ್ಲ, ನಾವು ನನ್ನ ಚಕ್ರ ಕರ್ಕೊಂಡು ಹೋದ್ರೆ ಟ್ರ್ಯಾಕ್ಟರ್ ಇತ್ತು, ಕಾರು ಇತ್ತು, ಬ್ಯಾಡ ಬಾ ಕಾಕ ಇದ್ರಾಗ ಹೋಗೋಣ ಬಾ ಅಂತ. ಮತ್ತೆ ಅಲ್ಲಿ ಪಾಂಡವ್ರನ್ನ ಇಡ್ತಾರೆ, 5 ಜನ ಪಾಂಡವ್ರನ್ನ ಇಟ್ಟು ಹಿಂದೆ ಒಬ್ಬನ ಕಳ್ಳನ್ ಇಡ್ತಾರೆ. ಮತ್ತೆ ಅವ್ರಿಗೆಲ್ಲ ಎಡಿ ಮಾಡ್ತಾರೆ, ಕಳ್ಳಗೂ ಎಡಿ ಮಾಡ್ತಾರೆ. ಅಂದ್ರೆ ಇದು ಏನು ಹೇಳುತ್ತಂದ್ರೆ, ಇದು ಎಲ್ಲರ ಪಾಲು ಇದೆ ಅಂತ, ಕಳ್ಳನ ಪಾಲು ಇದೆ ನೋಡಿ ಹೆಂಗೆ. ಹೌದೌದು, ಅಂದ್ರೆ ಸಮಾಜ ಕಳ್ಳನ್ನು ಕೂಡ ಸಲಹೆ ಬೇಕಾಗ್ತದೆ ಮಾನವೀಯ ದೃಷ್ಟಿಯಿಂದ ನೋಡಿ. ಸಾಂಕೇತಿಕವಾಗಿ ಅದನ್ನು ಮಾಡುವ ಮೂಲಕ ಹಂಗ ಪೂಜೆ ಮಾಡಿ ಹುಲ್ಲುಲ್ಗೋ ಚಲಾಮರಿಗೋ ಅನ್ಕೊಂತ ಇಡೀ ಹೊಲನ ಅಡ್ಡಾಡ್ತಾರಪ್ಪ, ಇಡೀ ಹೊಲ ಅಡ್ಡಾಡಿ ಚೆಲ್ಕೋಂತ ಹೋಗ್ತಾರ ಅನ್ನ ಅನ್ನ ತುಣುಕನ್ನು ಹಾಕುವಂತ ಆ ಕಡೆ ಈ ಕಡೆ ಈ ಕಡೆ ನೀರು ಅನ್ನ ಅನ್ನ ತುಣುಕು ಇವನ್ನೆಲ್ಲಾನು ಸೆಳ್ಕೊಂತ ಹೋಗ್ತಾರೆ. ಅದಕ್ಕೂ ಅದಕ್ಕೂ ಒಂದು ಹಿನ್ನೆಲೆ ಇದೆ, ಏನ್ ಗೊತ್ತಾಯ್ತು, ಈಗ ಕಡ್ಲಿ ಕಾಯಿದವಲ್ಲ ತುಂಬಿಕೊಂಡ್ಬಂದ್ಬಿಟ್ಟಿರ್ತದೆ, ಜೋಳನು ತುಂಬಿಕೊಂಡ್ಬಂದಿದೆ. ಹೌದು, ಮತ್ತೆ ಕಡ್ಲಿ ಅಂದ ತಕ್ಷಣ ಅದಕ್ಕೆ ಹುಳ ಕೀಟ ಅವೆಲ್ಲ ಬೀಳ್ತಿರ್ತಾವಲ್ಲ, ಈ ರೀತಿ ಅನ್ನ ಕಾಳು ಅವನು ಇವ್ನು ಚೆಲ್ಕೊಂತ ಹೋದ್ವಿ ಅಂದ್ರೆ ಅವನ್ ಹುಡುಕೊಂತ ಪಕ್ಷಿಗಳು ಬರ್ತವೆ. ಪಕ್ಷಿಗಳು ಅವನ್ ತಿನ್ನಕ್ ಹೋಗಿ ಹುಳುಗಳನ್ನು ನೋಡ್ತಾವೆ, ಹುಳುಗಳನ್ನ ಆಯ್ಕೆ ಮಾಡ್ಕೊಂಡ್ ತಿಂತ. ಅದರಿಂದ ಕಡ್ಲಿ ಬೆಳೆ ಉಳಿತದೆ, ಬೆಳಿಗ್ಗೆ ಹುಳ ಹತ್ತುದು ಉಳಿತದೆ. ಆದ್ರೆ ಹಂಗಂತ ಹೇಳಿ ಅವನ್ನ ಉಪವಾಸ ಕೆಡುವ ಹಂಗಿಲ್ಲ, ಹಕ್ಕಿ ಪಕ್ಕಿಗಳನ್ನ ಅವಕ್ಕೂ ಕೂಡ ಆಹಾರ ಹಾಕೋದು, ಅವಕ್ಕೂ ಆಹಾರ ಹಾಕೋದು. ಮತ್ತೆ ಅವು ಆ ನಂತರ ಪಕ್ಷಿ ಹುಡುಕೊಂಡು ಇಂಥ ಹೊಲ ಎಲ್ಲೆಲ್ಲಿ ಸಿಗ್ತು, ಕಡ್ಲಿ ಹೊಲದೊಳಗೆ ಇಲ್ಲಿ ಹುಳ ಸಿಗ್ತು ಅಂತ ಗೊತ್ತಾಯ್ತು ಅಂದ್ರೆ ಅಲ್ಲಿ ಹೋಗಿ ಹುಳನ್ನ ಆಕೆ ಮಾಡ್ಕೊಂಡು ತಿಂತಿರ್ತವೆ. ಮತ್ತೆ ಇದೊಂದು ವಿಜ್ಞಾನನೇ ಇದೆ ಇದರಿಂದ. ಹೌದು, ಅಡಿಗೆ ಮತ್ತೆ ಎಡಿ ತುಂಬುದು ಅಂತಂದ್ರೆ ಇಡೀ ಭೂಮಿ ತಾಯಿಗೆ ನಾವು ಎಡಿ ತುಂಬ್ತೀವಿ, ಉಡಿ ತುಂಬ್ತೀವಿ ಅಂತೇಳಿ ಅಂತಾರೆ. ಮತ್ತೆ ಎಲ್ಲಾರು ಸೇರ್ಕೊಂಡು ರೌಂಡ್ ಆಗಿ ಕುಂತ ಮಸ್ತ್ ಇತ್ತು ಬಿಡಪ್ಪ. ಏನ ದೊಡ್ಡದು ತಾಡ್ಪತ್ರೆ ಆಡ್ಸಿದ್ರು ಎಲ್ಲಾ ಕಡೆನೂ, ಏನಿಲ್ಲ ಅಂದ್ರು ಒಂದ್ 30-40 ಇದ್ವಿ ನೋಡ್ಪ, ಸಣ್ಣ ಸಣ್ಣ ಹುಡುಗರು, ಹೆಣ್ಮಕ್ಳು, ವಯಸ್ಸಾದವರು, ಏನು ಖುಷಿ ಪಟ್ರು ಅಂತಂದು ಒಬ್ಬರಿಕಿಂತ ಒಬ್ರು. ಅಷ್ಟರಾಗ ನಮ್ಮ ಪರಿಚಯದವರೊಬ್ಬರಲ್ಲಿ ಚಹಾ ಮಾಡಕತ್ರಪ್ಪ ಬಿಸಿ ಬಿಸಿ ನೋಡ. ಅಷ್ಟೇ ಅಲ್ಲೋ, ಇನ್ನೊಂದು ಖುಷಿದ ಏನು ಗೊತ್ತಾಯ್ತು, ಹೊಲ ಯಾರ್ದಿರಲ್ಲ, ಕೂಲಿ ಕಾರ್ಮಿಕರು ಇರ್ತಾರೆ, ಹೊಲ ಇದ್ದವ್ರು ಅವ್ರನ್ನೂ ಹೇಳ್ಕೊಂಡು ಹೋಗ್ತಾರೆ, ಬಾ ಹೋಗೋಣ ಬಾ ಅಂತೇಳಿ. ಹೌದು, ಅವರು ಬಂದಿದ್ರು, ಅವರು ಬಂದಿದ್ರು ಅಂದ್ರೆ ನೀ ಹೇಳ್ದಂಗೆ ಎಲ್ಲಾ ಕಡೆನೂ ಓಡಾಡಿದ್ವಿ. ಆಮೇಲೆ ಬೆಳೆ ಬಂದಿತ್ತು, ಕಡ್ಲಿ, ಗಜ್ಜರಿ, ಉಳ್ಳಾಗಡ್ಡಿ, ಇದು ಎಲ್ಲ ಅಲ್ಲಿಂದಲ್ಲೇ ತಗೊಂಡು ಅಲ್ಲಿಂದಲ್ಲೇ ಅದನ್ನ ಕೊಚ್ಚಿಕೊಂಡು ತಿಂದದ್ದು ನೋಡಿದ್ರೆ ಬಹಳ ರುಚಿ ಆತ್ಪ. ಅಂದ್ರೆ ಇಲ್ಲಿ ಒಂದು ಸಂಪ್ರದಾಯದ ಜೊತೆಗೆ ಕೌಟುಂಬಿಕ ಸಂಬಂಧಗಳು ಕೂಡ ಉಳಿತಾವ. ಹೌದು, ಹೇಳಿದಲ್ಲ ಎಲ್ಲರೂ, ಏ ಕಾಕ ಯಾವ ಬಂದಿಪ್ಪ, ಕಾಕ ಯಾವ ಬಂದಿಪ್ಪ, ಮಾಮ ಯಾವ ಬಂದಿಪ್ಪ ಅಣ್ಣ ಅಂತೇಳಿ ಒಬ್ರಿಗಿಂತ ಒಬ್ರು ಖುಷಿಯಿಂದ ಮಾತಾಡ್ಸೋರು. ಹೌದು, ಸಂಬಂಧಿಕರು ಎಲ್ಲೆಲ್ಲಿ ದೂರದಿಂದ ಇರ್ತಾರ ಅವ್ರಿಗೂ ಕೂಡ ಹಳ್ಳಿಗೆ ಹೋಗ್ಬೇಕು, ಹೊಲಕ್ಕೆ ಹೋಗ್ಬೇಕು ಅಂತ ಈ ಸಂದರ್ಭದೊಳಗೆ ಎಲ್ಲರೂ ಬಂದ್ಬಿಡ್ತಾರೆ. ಏ ಇನ್ನೊಂದು ಏನಾಯ್ತು ಗೊತ್ತೇನಪ್ಪ, ಇದರೊಳಗೆ ನನಗೆ ಖುಷಿ ಆದ್ದು ಏನಂತಂದ್ರೆ ಭಾಳ ವರ್ಷಗಳದ್ದು, ಸಣ್ಣ ಹುಡುಗರಿದ್ದಾಗ ಚಕ್ಕಡ್ಯಾಗ ಓಡಾಡ್ತಿದ್ವಿ, ಏನೇನು ಮಾಡ್ತೀವಿ. ಈಗ ಭಾಳಿಸಿದ ಮೇಲೆ ಈ ಸರಿ ಚಕ್ಕಡ್ಯಾಗ ಹೋದ್ನಲ್ಲ, ಸ್ವಲ್ಪ ಹೊತ್ತು ನಾನು ನಗ ಹಿಡಿದಿದ್ನಪ್ಪ, ಎತ್ತು ಓಡಿಸಿ ಹೆಂಗಾರ ಎತ್ತು ಓಡಿಸಿದ ಸ್ವಲ್ಪ ಹೊತ್ತು, ಅವು ಕೂಡ ಎಷ್ಟು ಖುಷಿಯಿಂದ ಇದ್ವು ಅಂತಂದು ನನಗೂ ಖುಷಿ ಅನಿಸ್ತು. ಹೋಗಿ ಅದು ರೌದಿ ಒಂದಿಷ್ಟು ಹುಲ್ಲಿತ್ತು, ಅವನು ಎತ್ತಿಗೆ ತಿನಿಸಿ ಬಂದು ಹುಡ್ರಮ್ ಹುಡ್ರಮ್ ಹುಡ್ರಮ್ ಅನ್ಕೋತ ಅನ್ಕೋತ ಅವು ಸಹಿತ ಬಹಳ ಖುಷಿಯಿಂದ ಇದಾಗುತ್ತೆ. ಅದಕ್ಕೂ ಬೆನ್ನು ತಿಕ್ಕಿ ಸ್ನಾನ ಮಾಡಿಸಿ ಜೂಲ ಹಾಕಿ ಅವಕ್ಕೆಲ್ಲ ರಿಬ್ಬನ್ ಕಟ್ಟಿದ್ರು ಬಹಳ ಒಂಥರ ಹೇಳಿದಲ್ಲ ನೀನು ಈ ಚರಗ ಚಲು ನೀ ಅಂತೂ ಬಹಳ ಸಲ ನೋಡಿ ನಾನು ಬಹಳ ಸದ ಮೇಲೆ ಹೋದ್ನೇನು. ಹಿಂಗಾಗಿ ಅದೆಲ್ಲಾನು ವಾತಾವರಣ, ಅಲ್ಲಿ ತಿಂದಂತ ಊಟ, ಅದು ಏನು ಹೋಳಿಗಿತ್ತು ಇದಿತ್ತು, ಕರ್ಚಿಕಾಯಿ ಮಾಡಿದ್ರು, ಯಾರೋ ಒಂದಿಟ್ಟು ಚಕ್ಲಿ ತಂದಿದ್ರು, ಇನ್ಯಾರೋ ಗೋಳೋರಿಗೆ ಮಾಡಿದ್ರು, ಮತ್ತೇನು ಬಹಳ ಎಲ್ಲಾರ ಜೋಡಿ ಕುಂತ್ಕೊಂಡು ಊಟ ಮಾಡೋದು ಇದೆಯಲ್ಲ, ಭಾಳ ದಿನ ಸಿಕ್ಕಿರ್ತೀವಿ, ಕಷ್ಟ ಸುಖ ಅನ್ಸ್ಕೊಂತೀವಿ. ಮತ್ತೆ ಹೊಲದಾಗ ಏನೇನು ಬೆಳೆದೈತಿ ಅದನ್ನು ಕೂಡ ತೊಗೊಂಡೋರು ಒಂದು ಸ್ವಲ್ಪ, ನೀವೊಂದು ಸ್ವಲ್ಪ ತೊಗೊಂಡೋರು, ಉಳ್ಳಾಗಡ್ಡೆ ಐತೆ ನೋಡು ಅಲ್ಲಿ ಒಂದು ಗುಂಪು ಐತೆ ನೋಡು, ಅದನ್ನು ತೊಗೊಂಡು ಹೋಗು. ಹಾಂ, ಮೆಣಸಿನ್ಕಾಯಿ ಅದನ್ನು ನೋಡು ಹರ್ಕೊಂಡು ಹೋಗು, ಅಲ್ಲಿ ಟೊಮ್ಯಾಟೊ ಹಣ್ಣು ಅದನ್ನು ನೋಡಿ ಕಿತ್ಕೊಂಡು ಹೋಗು. ಹಂಗಾತೀಗ ಅದು ಹೇಳಿದ್ನಲ್ಲ, ಎಷ್ಟೆಷ್ಟು ಮಾಡಿದ್ರು ಅಂತಂದ್ರೆ ಈಗ ಹೊಳ್ಳಿ ನಮ್ಮ ಮನೆಯಾಗಿ ಇಟ್ಟುಕೊಂಡು ನಿನ್ನ ಮನೆಗೆ ಅಷ್ಟು ತೊಗೊಂಡು ಬಂದೀಗ. ಹ್ಞೂ ನೋಡಿ, ಎಷ್ಟು ಮಾಡಿರ್ಬೇಕು ನೋಡಿ ಲೆಕ್ಕ ಹಾಕ. ಭಾಳ ಖುಷಿ ಆಯ್ತು ನೋಡು, ಭಾಳ ಇದಾತಪ್ಪ. ಹೇಳಿದ್ನಲ್ಲ, ಇಂಥವೆಲ್ಲನೂ ನಮ್ಮ ಪರಂಪರೆ ಏನವಲ್ಲ, ಪರಂಪರೆ ಒಳಗೆ ಇವೆಲ್ಲನೂ ಒಳಗೊಂಡವ ನೋಡಪ್ಪ. ಅಂದ್ರೆ ನೀ ಹೇಳ್ದಂಗ ವಿಜ್ಞಾನ ಒಳಗೊಂಡದ, ಸಾಮಾಜಿಕ ವ್ಯವಸ್ಥೆ ಒಳಗೊಂಡದ, ಕೌಟುಂಬಿಕ ವ್ಯವಸ್ಥೆಗಳು ಒಳಗೊಂಡದ, ಜೊತೆಗೆ ಮನುಷ್ಯನ ಮಾನವೀಯ ಸಂಬಂಧಗಳು, ಅದಕ್ಕೆ ಅದ್ರ ಜೊತೆಗೆ ನಮ್ಮ ಒಂದು ಉಲ್ಲಾಸನೂ ಇರ್ಬೋದು. ಇದನ್ನು ನಾವು ದುಃಖ ಎಲ್ಲ ಕಳೆತು. ಖರೆ ಹೇಳ್ತೇನಪ್ಪ, ಆ ಒಂದು ದಿವಸ ನಾ ಎಲ್ಲಿದ್ದೇನೆ, ಮೊಬೈಲ್ ಸೇತ್ ಹತ್ತಲಿಲ್ಲ ಹೋಗಲ್ಲಿ, ಅದೊಂದು ಒಳ್ಳೇದಾಯ್ತು. ಅಂದ್ರೆ ಒಟ್ಟಾರಿಯಾಗಿ ನಾವು ಒಂದು ರೀತಿ ಒಂದೇನೋ ಒಂದು ಕನಸಿನ ಲೋಕದಾಗ ಇದ್ದಂಗೆ ಆಗಿತ್ತು ನೋಡಪ್ಪ. ನೋಡಪ್ಪ, ನಮ್ಮ ಜೀವನನ ಆಗಿತ್ತದು, ಈಗ ಪ್ಯಾಟಿಗೆ ಬಂದಿವ್ ಅಂದ್ಮೇಲೆ ಅದು ಕನಸಿನ ಲೋಕನಾಗಿ ಹೋಗ. ಹಂಗಾತಿಗೆ ಅದು ಶುದ್ಧವಾದಂತಹ ಹವೆ, ಆ ಒಂದು ವಾತಾವರಣ, ಆ ಒಂದು ಎರೆ ಮಣ್ಣಿನ ವಾಸನೆ, ಅಲ್ಲಿರುವಂತ ನೀರು ಪಂಪ್ ಇತ್ತು ಬಿಡು, ಪಂಪ್ನಾಗ ನೀರೆಲ್ಲ ಕುಡಿದ್ವಿ, ಆದ್ರೆ ಏನು ಅನಿಸ್ಲಿಲ್ಪ, ಬಹಳ ಆರಾಮಿದ್ದೀವಿ ನೋಡಪ್ಪ, ಬಹಳ ಖುಷಿ ಆತ್ಪ. ಅದಕ್ಕೆ ತಗೋಡ್ ನೀವು ಅಂಟ, ಮತ್ತೆ ಯಾವಾಗ ಮುಂದಿನ ಸರಿ ಆದಾಗ ನೀನು ಕರಿಯೋ ಮರ ಚರ್ಗ ಹೋಗೋಣ ಅಂತದೇನ್ರ ಬಿಡಕ್ಕಾಯ್ತ. ಹೌದು ಹೌದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಮೆಟಗುಡ್ಡದ ಕಮಲವ ಜಾನಪಗಳು ಹಾಗೂ ಮೇಳದವರಿಂದ ಶ್ರೀಕೃಷ್ಣ ಪಾರಿಜಾತ ನಾರದ ಸನ್ನಿವೇಶ. Yeah. ಬಹಳ ಸಂತೋಷ ಅಮ್ಮ. ಇರ್ಲಿ, ತಾವು ಯಾರು? ನೋಡಮ್ಮ, ಯಾವ ಸತ್ರಾಜಿತ ರಾಜನ ಮಗಳು ಮಗಳು ಎನಗೆ ಬಂದು ಸತ್ಯಭಾಮ ಸತ್ಯಭಾಮ ಅನ್ನುತ್ತಾರೆ? ಅಮ್ಮ ನೋಡು, ಸತ್ರಾಜಿತ ರಾಜ ಅಂದ್ರೆ ಸಾಮಾನ್ಯನಲ್ಲ. ಅಲ್ಲಮ್ಮ, ಈ ಪೃಥ್ವಿ ಪಾಲನೆ ಮಾಡುವಂತಹ ದೊಡ್ಡ ಅರಸ, ದೊಡ್ಡ ಅರಸ ಅಂತಹನ ಚಿರಂಜೀವಿ ನೀ ಬಂದ ಮೇಲೆ. ಹೌದಮ್ಮ, ಸಂಸ್ಕೃತಿಯಲ್ಲಿ ದಾಸ ದಾಸಿಯರಿಲ್ಲ. ಇಲ್ಲ ಇಲ್ಲ, ಸೇವಾ ವೃತ್ತಿಯವರು ಇಲ್ಲ. ಹೌದಮ್ಮ, ಪಾಲಿಕೆ ಇಲ್ಲ, ಪದ್ಧತಿ ಇಲ್ಲ. ಇಲ್ಲಮ್ಮ, ಇದು ಅಲ್ಲದೆ ಇಂತಹ ಮಧ್ಯರಾತ್ರಿಯಲ್ಲಿ ಘೋರ ಘೋರ ಅನ್ನಕ್ಕೆ ಯಾಕೆ ಅಮ್ಮ? ಅದನ್ನೇನ ಹೇಳಲಿ, ಹೇಳಿ ಹೇಳಿನ್ನು ಹೇಳಲಾಗದು, ಹೇಳಲಾಗದು, ಹೇಳದ ಇದ್ದಿನು ಇರಲಾಗದು, ಹೇಳಲಾಗದು. ಎತ್ಲಾಗ ಭಾವಗೆದ, ಎತ್ಲಾಗ ನದಿ ಆಗ್ಯದ ನೋಡಮ್ಮ. ನಾನು ನೋಡುವ ಒಂದು ಹೊಳಿ ಹೋಗಿಸೋಣ. ಹಾಗೆಲ್ಲ ಮಾತಾಡಬಾರ್ದವ. ಇರ್ಲಿ, ಅಂಥ ತ್ರಾಸ ನಿಮಗೇನಾಗ್ಯದ? ನನ್ನ ಮುಂದೆ ಹೇಳಿದ್ರೆ ತುಳಿದ್ರಿ. ಏನು ನನಗೆ ಬಂದಂತ ತ್ರಾಸ ನಿನ್ನ ಮುಂದೆ ಹೇಳಿದಾದ್ರೆ ಅರ್ಧ ಭಾಗ ತಗೊಂತ. ಸತ್ಯವಾಗಲು ಗಮನ ರೂಪಣ ಅದರಂತೆ ಭಗವಂತನ ಸೋದರತ್ಕಾಗಿ ಬಂದಿದ್ದೇನೆ. ಸೋದ ಮಾಡಿ ಕೊಟ್ಟೇನವ ಅಮ್ಮ ನೋಡು, ಧೈರ್ಯ ಯಶಪಿತ ಸಮಾಚ ಜನನಿ ಜನನಿ ಶಾಂತೆ ಚಿರಂಗೆ ಚಿರಂಗೇಯಿನಿ ಸತ್ಯಂ ಸುನೋರಂ ದಯಾಚ ಭಗಿನಿ ಭಗಿನಿ ಬ್ರಾಥಾಮಣ ಶಯ್ಯಮ. ಹೌದಮ್ಮ, ಶಯ್ಯ ಭೂಮಿತಲಂ ದಿಶೋಪಿ ವಸನಂ ಜ್ಞಾನಾಮೃತಂ ಭೋಜನಂ ಭೋಜನಂ ಏ ಯಸ್ಯ ಯತುಂಬಿನ ಕುದೋ ವದಸಕೆ ತಸ್ಮಾತ್ ಭಯಂ ಯೋಗಿನಃ. ಹೀಗಂದ್ರೆ ಏನಮ್ಮ? ನೋಡು, ಧೈರ್ಯ ಅನ್ನುವಂಥದ್ದೇ ತಂದೆ ಅಂತ ಮಾಡಿಸ್ತಾರ. ಹೌದಮ್ಮ, ಶಾಂತಿ ಅನ್ನುವಂತೇ ಹೆಂಡತಿ, ದಯ ಅನ್ನುವಂಥದ್ದೇ ಅಕ್ಕ ತಂಗಿಯರು. ಹೌದು, ನಾನು ಯಾರು? ಯಾರು ನನ್ನ ಕರ್ತವ್ಯ ಕರ್ಮ ಏನು? ಏನು ನಾನು ಎಲ್ಲಿಗೆ ಹೋಗತಕ್ಕವನಿದ್ದೇನೆ? ಹೌದು, ಇಂಥವನಿಗೆ ನಿನ್ನ ಪರಮಾತ್ಮನ ಭೇಟಿ ಆಗ್ಯದ? ಒಮ್ಮೆ ಆಗಿರ ಇಲ್ಲ, ಹಾಗೆ ಇಲ್ಲ. ಇದುವಲ್ದ ಭಗವಂತನ ನೇಮ ಏನದ? ಏನದ? ಮಲಗಿ ಪರಮಾತ್ಮರಲ್ಲಿ ಪಾಡಲು ಕುಳಿತು ಕೇಳುವನು, ಕುಳಿತು ಕೇಳುವನು, ಕುಳಿತು ಪಾಡಲು ನಿಲ್ಲುವ. ಹೌದಮ್ಮ, ನಿಂತರೆ ನಲಿಯುವ ನಿಮಗೆಂಬ. ಅಂದ್ರೆ ನೋಡು, ಭೀಷ್ಮಾಚಾರ್ಯರು ಸರ್ಪಂಜರ ಮೇಲೆ ಮಲಗಿ ಧ್ಯಾನ ಮಾಡ್ಯಾರ ಮಾಡಿದಾರ. ಆ ಕಾಲಕ್ಕ ನಿನ್ನ ಭಗವಂತ ಕೂತು ಕೇಳ್ಯಾನ. ಕೂತು ಕೇಳ್ಯಾರ? ಕೂತು ಭಜನ ಮಾಡಿದವರು ಯಾರು? ಕಂಸನ ತಂದೆ ಉಗ್ರಸೇನ ರಾಜ ಮತ್ತು ಬಾಲಧ್ರುವ, ಇವರು ಕೂತು ಧ್ಯಾನ ಮಾಡ್ಯಾರ. ಆವಾಗ ನನ್ನ ಭಗವಂತ ಯಾಕೆ ಕೇಳ್ಯಾರ? ಸಂಚಾರ ಮಾಡ್ತಾ ಕೇಳ್ಯಾನ. ಇದೇ ಕಲಿಯುಗದಲ್ಲಿ ನಾರದಾದಿ ಋಷಿಗಳು ಸಂಚಾರ ಮಾಡ್ತಾ ಧ್ಯಾನ ಮಾಡ್ಯಾರ ಮಾಡ್ಯಾರ. ಆ ಕಾಲಕ್ಕ ನಿನ್ನ ಭಗವಂತ ಕುಣಿದಾಡಿ ಕೇಳ್ಯಾರ. ಏನು ಕುಣಿದಾಡುತ್ತ ಕೇಳಿದಾರ? ಕುಣಿದಾಡ್ತಾ ಕೇಳಿದವರು ಹೌದಮ್ಮ ರೋಹಿದಾಸರು, ಕನಕದಾಸರು, ಪುರಂದರದಾಸರು, ತುಕಾರಾಮ್ ಮಹಾರಾಜರು. ಹೌದಮ್ಮ, ಕುಣಿದಾಡಿ ಧ್ಯಾನ ಮಾಡ್ಯಾರ. ಅವರಿಗೆ ಪ್ರತ್ಯಕ್ಷ ಭೇಟಿಯಾಗಿ ಅವರಿಗೆ ಮೋಕ್ಷ ಪದವನ್ನಾದ್ರೂ ಕೊಟ್ಟಾರ. ಕೊಟ್ಟಾರ ಅಂದಮೇಲೆ ನನ್ನಂತಹ ಪಾಮರ ದೂತಿಗೆ ನಿನ್ನ ಪರಮಾತ್ಮನ ಶೋಧ ನನಗೆ ಹಂಗಾಗ್ತದ? ನೋಡಮ್ಮ, ಪರಮಾತ್ಮರು ಸಿಗ್ಲಿಕ್ಕಿಲ್ಲ ಅನ್ಲಿಕ್ಕೆ ಬರೋದಲ್ಲ. ಹೇಗಾದ್ರೂ ಮಾಡಿ ಪರಮಾತ್ಮರನ್ನ ಶೋಧ ಮಾಡ್ಕೊಂಡ ಬರ್ಲಾಕಬೇಕು. ಅದೆಲ್ಲ ಶೋಧ ಮಾಡ್ಕೊಂಡು ಬರ್ತೇನೆ ಖರೆ. ಮತ್ತೆ ಅದೆಲ್ಲ ಈಗ ಏನಾಗೈತೆ ಅಂತಂದ್ರ, ಈಗ ತ್ರಿಲೋಕ ಸಂಚಾರದೇನು ವೀಣಾದ ನಾದ ಬರ್ಲಿಕ್ಕೆ ಹಚ್ಚದ. ಅವ್ರಿಗೆ ಭೇಟಿ ಆಗ ಮುಂದೆ ಹೋಗೋಣ. ಆಗ್ಲಮ್ಮ. ತಮಗ ಆಗಲಿಲ್ಲ, ಇದೇ ಕೇಂದ್ರದಲ್ಲಿ ಇದ್ದಾರಂತ ಬಾತ್ಮಿ ಅದ. ಇಲ್ಲೇ ಧಾರವಾಡ. ಹೌದು, ಅದಕ್ಕೋಸ್ಕರ ಬಂದಿದ್ದೇನೆ. ಬಂದಿರಿ. ಸದ್ಯಕ್ಕೆ ಅವ್ರನ್ನ ಭೇಟಿ ಮಾಡಿಸ್ಕೊಡ್ಬೇಕು. ಭೇಟಿ ಪರಮಾತ್ಮರ ಭೇಟಿ ಮಾಡಿಸ್ಕೊಡು. ಭೇಟಿ ಮಾಡಿಸ್ಕೊಳ್ಳಿ. ಅಪ್ಪ ಕೃಷ್ಣ, ತಮ್ಮ ಗುರುಗಳಾದಂತ ನಾರದ ಮಹರ್ಷಿಗಳು ಬಂದಿದ್ದಾರೆ. ಈಗ ಹಾಗಾದ್ರೆ ಬಂದೆ ಬರ್ರಿ. ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ನಾರಾಯಣ ನಿನ್ನ ನಾಮ ಪ್ರೇಮ, ಸಮಾಚಾರ ನೋಡಪ್ಪ ಕೃಷ್ಣ. ಎತ್ತಲಾಗಿಂದ ಏನದ ಸ್ವರ್ಗದಿಂದ ಇಲ್ಲಿಗೆ ಬಂದೆ? ಏನು, ತಾವು ಸ್ವರ್ಗಲೋಕದಿಂದ ಬಂದಿರಾ? ಹೌದು. ಹಾಗಾದ್ರೆ ಶ್ರೇಷ್ಠವಾದಂತಹ ಸ್ವರ್ಗದಲ್ಲಿ ಏನು ಸಮಾಚಾರ? ಅಲ್ಲಿ ಏನ್ ಸಮಾಚಾರ ಅದ ಮಿಟಿ ಮಿಟಿ ಸ್ವರ್ಗ? ಮುನೀಂದ್ರ, ಸ್ವರ್ಗ ಶ್ರೇಷ್ಠ ಶ್ರೇಷ್ಠ ಅಂತಾರಲ್ಲ, ಇದಕ್ಕೆ ಕಾರಣ ಏನು? ಕಾರಣ ಅದ. ಏನು? ಏನ್ ಕಾರಣ ಅದ ಅಂದ್ರ, ಕಾಮದೇನು, ಕಲ್ಪವೃಕ್ಷ, ಚಿಂತಾಮಣಿ, ಐರಾವತ, ಪಾರಿಜಾತ, ಇಂತಿಂತ ರತ್ನಗಳು ಸ್ವರ್ಗದಿಂದ ಇರುವುದರಿಂದ ಸ್ವರ್ಗ ಶ್ರೇಷ್ಠ ಅನ್ಲಿಕ್ಕೆ ಕಾರಣ ಅದ. ಹೀಗೇನು? ಹೌದು. ಹಾಗಾದ್ರೆ ತಾವು ನನ್ನ ದರ್ಶನಕ್ಕೆ ಬರಬೇಕಾದ್ರೆ ಹಾಗೆ ರಿಕ್ತ ಹಸ್ತದಿಂದ ಬಂದಿರ್ಲಿಕ್ಕಿಲ್ಲ? ಇಲ್ಲ ಇಲ್ಲ. ಏನನ್ನಾದ್ರೂ ತಂದಿರಬಹುದು? ತಂದಿದ್ದೇನೆ. Yeah. ಅದನ್ನೇ ತೆಗೆದುಕೊಳ್ಳು. ಬೇಗನೆ ಕೊಟ್ಟು ಬಿಡ್ರಿ. ಅಪ್ಪ ನಿನಗೆ ಹೆಂಡ್ರಿ ಎಷ್ಟು ಮಂದಿ ಇದ್ದಾರೆ? 16,000 ಮಂದಿ ನನ್ನ ಹೆಂಡಂದಿರಿದ್ದಾರೆ. ಹಾ ಹಾ, ಇದು ಅಲ್ಲದೆ 8 ಮಂದಿ ಪಟ್ಟದರ್ಶಿಯರಿದ್ದಾರೆ. 8 ಜನರಲ್ಲಿ ನಿನ್ನ ಪ್ರೀತಿ ಯಾರ ಮೇಲೆ ಅದ? ನನ್ನ ಪ್ರೀತಿ ಆ ಇಬ್ಬರಲ್ಲಿ ಅದ. ಆ ಇಬ್ಬರಲ್ಲಿ? ಆ ಇಬ್ಬರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮ. ಹಾಗಾದ್ರೆ? ಹಾ, ಆ ಇಬ್ಬರಲ್ಲಿ ರುಕ್ಮಿಣಿ ಹೆಚ್ಚಿನವಳು ಪಟ್ಟದರ್ಶಿ. ಹಾಗಾದ್ರೆ ಇವು ಅವಳಿಗೆ ಸಲ್ಲತಕ್ಕದು. ಅವಳಿಗೆ ಸಲ್ಲತಕ್ಕದ್ದು? ಕೃಷ್ಣ, ನಿಮ್ಮ ಹೇಳಿಕೆಯ ಪ್ರಕಾರ ಅವಳಿಗೆ ಸಲ್ಲಿಸುತ್ತೇನೆ. ಹಾಗಾದ್ರೆ ಈ ಹೂ ಯಾವ ಮುಡಿಸ್ತಕ್ಕದು? ಹಾಗೆ ರುಕ್ಮಿಣಿಯನ್ನು ಕರೆದು ಕರೆದು ತೊಡೆ ಮೇಲೆ ಕೂಡಿಸಿಕೊಂಡು ಕೂಡಿಸಿಕೊಂಡು ಮುಖವನ್ನು ನೋಡುತ್ತಾ ಅವಳು ಮುಡಿಯಲ್ಲೇ ಮುಡಿಸಿಬಿಡು. ನಂದು ನೋಡ್ಬೇಕನ್ನೋದು ಆಸೆ ಆಗ್ಯದ. ಹೋಗಿ ಬರ್ತಾ ಇದ್ದೇನೆ. ಹೋಗಿ ಬರ್ತಿರಲ್ಲ? ಹೌದು. ಹೋಗುವುದಾದ್ರೆ ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಅದ ನಿಮ್ದು? ಕೃಷ್ಣ, ನಿಮ್ಮೆಲ್ಲಾರು ಭೇಟಿ ಆಯ್ತು. ಆಯ್ತು. ಹಾಗೆ ಸತ್ಯಭಾಮ ಶಿಫ್ಟ್ ಆಗ್ತಾಳ, ಅವಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದೇನೆ. ಹೀಗೇನು? ಹೌದು. ಸತ್ಯಭಾಮನ ಮಂದಿರಕ್ಕೆ ಹೋಗ್ರಿ, ನಾನೇನು ಬೇಡ ಅನ್ನೋದಿಲ್ಲ. ಯಾಕಂದ್ರೆ ನಿಮ್ಮಂತಹ ಸತ್ಪುರುಷರ ದರ್ಶನ ಅವಳಿಗೂ ಆಗ್ಲಿ, ಅವಳು ಉದ್ಧಾರ ಆಗ್ತಾಳೆ. ಹೌದು. ಆದರೆ ಇಲ್ಲಿ ನಡೆದಂತ ಸುದ್ದಿ ಮಾತ್ರ ಸತ್ಯಭಾಮಿ ಮುಂದೆ ಹೇಳಕೂಡದು. ನೋಡಪ್ಪ ಪರಮಾತ್ಮ, ಹೋಗ್ತೀನಿ ಹೋಗಂಗಿಲ್ಲ, ಹೇಳ್ತೀನಿ ಹೇಳಂಗಿಲ್ಲ, ಭೇಟಿ ಮಾತ್ರ ಹೋಗ್ಬೇಕಾಗ್ಯದ. ಅಂದ್ರೇನು, ನಿಮ್ಮ ಮಾತಿನ ಅರ್ಥ ನೋಡ್ತಿರ್ಲಿಕ್ಕಾಗಿ ತಪ್ಪದೆ ಹೇಳ್ತೀರಿ ಅಂತ ಅರ್ಥ ಆಯ್ತು. ಹಾಗೆ ತಿಳ್ಕೊ ಕೃಷ್ಣ. ಸ್ವಾಮಿ, ಯಾಕೆ ಬೇಡ ಅಂದೆ? ಸತ್ಯಭಾಮೆ ಹಠವಾದಿ, ಹಠಮಾರಿ, ಈ ಪುಷ್ಪದ ಸಲುವಾಗಿ ಜಗಳ ಮಾಡ್ತಾಳ, ಅದಕ್ಕಾಗಿ ನಾನು ಹೇಳಬೇಡ ಅಂತಂದೆ. ಹೇಳುವುದಾದ್ರೆ ನಿಮ್ಮಿಷ್ಟ. ಏ ದೂತೆ, ಪರಮಾತ್ಮ ಎಷ್ಟ್ ಅಂಜಾರ್ ನೋಡ. ಹಿಡ್ದಾನಿರ್ಲಿ, ಆದ್ರೀಗ ನೀವು ಎಲ್ಲಿಗೆ ಹೋಗ್ಬೇಕಂತ ಮಾಡಿರಿ? ಸತ್ಯಭಾಮ ಮಂದಿರಕ್ಕೆ ಹೋಗ್ತಾ ಇದ್ದೇನೆ. ಓ, ಸತ್ಯಭಾಮನ ದ್ವಾರಪಾಲಕ ನಾನು. ಏನು ಬಾಗಲಕಾಯವ? ನಾ ಬಾಗಲಕಾಯವ ಕಾಣ್ತೇನೆ ನನ್ನ ಕಣ್ಣಿಗೆ. ಹೌದು, ಬಾಗಲಕಾಯವ ಅಲ್ಲ ನಾನು, ಮಹಾದ್ವಾರದಲ್ಲಿ ಸೇವಕ ನಾನು. ಅಂತೂ ಬಾಗಲಕಾಯವ. ಮತ್ತ ನಿಮ್ದು ಹೇಳ್ತಿರಲ್ಲ, ಸತ್ಯಭಾಮ ಮಂದಿರದಲ್ಲಿ ಹಾಳಾನು? ನಿನ್ನ ಮನೆ ಹಾಳ ಯಾಕೋ ಭಾವ? ಹಾಗಲ್ಲ ದೂತೆ, ಸತ್ಯಭಾಮ ತಾಯಿಯವ್ರ ಮಂದಿರದಲ್ಲಿ ಇದ್ದಾರಂತ ಕೇಳಿದೆ. ಈ ಕೇಳಲ್ಲ, ಸರಳ ಸರಳ ಹೇಳ್ತೀವಿ ನಾವು. ಇದ್ದಾರ್ರಿ. ಹಾಗಾದ್ರೆ ನಾರದ ಮಹಾಋಷಿಗಳು ಬಂದಾರಂತ ಹೇಳು. ಅಮ್ಮ ಸತ್ಯಭಾಮ. ಯಾಕಮ್ಮ? ಗುರುಗಳಾದಂತ ನಾರದ ಮಹಾಮುನಿಗಳು ಬಂದಿದ್ದಾರ. ಬಂದಾರ? ಹೌದು. ಅಮ್ಮ ಹಾಗಾದ್ರೆ ಸಂತೋಷ ಬಂದೆ. ಬರ್ರಿ. ಸ್ವಾಮಿ, ಏನಮ್ಮ ತಾವು ಬಂದ ಅಕ್ಷಣವೇ ನನಗೆ ಹೇಗಾಗ್ಯದರಿ? ಹೇಗಾಗ್ಯದ ಕೇಳ್ರಿ. ಭಾಗ್ಯವು ತಾನಾಗಿ ಸಾಗಿ ಬಂದಂತೆ ಸ್ವಾಮಿ, ಅದರಲ್ಲಂತೆ ನೀಯಣ್ಣ ಮಂದಿರಕ್ಕೆ ಸಾಗಿ ಬಂದಿರಿ ಗುರುರಾಯ. ಅದರಂತೆ ನೀವು ಸಾಗಿ ಬಂದಿರಿ ಗುರುರಾಯ. ಸ್ವಾಮಿ, ಏನಮ್ಮ ಬಡವನ ಮನೆಗೆ ಭಾಗ್ಯವು ತಾನಾಗಿ ಸಾಗಿ ಬಂದರೆ ಬಂದರೆ ಬಡವನಿಗೆ ಎಷ್ಟು ಆನಂದ ಆಗ್ತದ ಗುರುಗಳೇ? ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಆನಂದ ಆಗ್ಯದ. ಗಣರಾಗ ಹತ್ತಿ ಬರಲುವನು ಮನೆಗೆ, ವೈದ್ಯನು ತಾನಾಗಿ ಸಾಗಿ ಬಂದರೆ ಬಂದರೆ ಆ ರೋಗಿಷ್ಠನಿಗೆ ಎಷ್ಟು ಆನಂದ ಆಗ್ತದೆ, ಅದಕ್ಕಿಂತ ಸಂತೋಷ ಆಗ್ಯದ್ರಿ ಸ್ವಾಮಿ. ನಿನಗೆಲ್ಲ ಆನಂದ ಆಗ್ಯದ, ನನ್ನ ಹೊಟ್ಟೆಯಲ್ಲಿ ಎತ್ತೆತ್ತಿ ಹಾಕ್ಲಕ್ಕೆ. ಸ್ವಾಮಿ ಹಾಗಾಗ್ಲಿಕ್ಕೆ ಏನ್ ಕಾರಣ? ಏನ್ ಕಾರಣ ಅದ? ಹೌದ್ರಿ, ನಾನು ಸ್ವರ್ಗ ಲೋಕ ಹೋಗಿದ್ದೆ. ಹೋಗಿದ್ರಿ? ಬರುವಾಗ ಒಂದು ಪಾರ್ಜೆ ಆತು ತಂದಿದ್ದೆ. ಪರಮಾತ್ಮರ ಕೈಯಲ್ಲಿ ಕೊಟ್ಟೆ. ಪರಮಾತ್ಮ ಅದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ. ಈ ಮಾತ್ ಅಮ್ಮನ ಮುಂದೆ ಹೇಳಿದ್ರ ಚಡಬುರ್ಕ ನಾರಾದ್ರ ಅಂತಾರ. ನಮ್ಗೆ ಯಾಕೆ ಬೇಕು? ಬಂದದಾರಲ್ಲಿ ಹೊರಟು ಹೋದ್ರೆ ಅಲ್ರಿ ಸ್ವಾಮಿ, ನೀವು ಸ್ವರ್ಗ ಲೋಕದಿಂದ ಬರುವ ಕಾಲಕ್ಕೆ ಪಾರ್ಜಾತ್ ಪುಷ್ಪ ತಂದಿರಿ. ಹೌದು, ಪರಮಾತ್ಮರ ಕೈಯಲ್ಲಿ ಕೊಟ್ರಿ. ಕೊಟ್ಟೆ. ಪರಮಾತ್ಮರ ವೈದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ದಾರೆ. ಹೌದಮ್ಮ, ಇದು ಯಾವ ದೊಡ್ಡ ಮಾತ್ರಿ? ರುಕ್ಮಿಣಿ ಅಂದ್ರೆ ಯಾರು? ಅಮ್ಮ ಯಾರು? ನನ್ನ ಅಕ್ಕ. ನಾನಂದ್ರೆ ಯಾರ್ರಿ? ಅವಳ ತಂಗಿ. ಆ ಪುಷ್ಪ ಹಾಕಿಟ್ರು ಅಷ್ಟದ, ಮತ್ತ ನಾ ಇಟ್ರು ಅಷ್ಟದ ರೀ. ಅಮ್ಮ, ಹೂವಿನಲ್ಲಿ ಮಹತ್ವ ಅದ. ಅಂತ ಮಹತ್ವ ಏನದ ರೀ? ಅಂತ ಮಹತ್ವ ಏನದ? ಹೌದ್ರಿ, 16,000 ಗೋಪಿಕಸ್ತ್ರೀಯರು, 7 ಮಂದಿ ಪಟ್ಟದರ್ಶಿಯರು, ಇದು ಅಲ್ರ ಪರಮಾತ್ಮ ಸಹಿತ ಕೂಡ್ರಂದ್ರ ಕೂಡ್ತಾನ, ಹೇಳಂದ್ರ ಹೇಳ್ತಾನ, ಅಂತ ಮಹತ್ವದ ಹೂ ಅದ. ಅಲ್ರಿ ಸ್ವಾಮಿ, ಏನಮ್ಮ ಆ ಪುಷ್ಪದಲ್ಲಿ ಅಷ್ಟ ಮಹತ್ವ ಇದ್ರೆ ನನಗೆ ಯಾಕೆ ತರಬಾರ್ದಾಗಿತ್ರಿ ಸ್ವಾಮಿ? ನಿನಗಾಗಿ ತಂದಿದ್ದೆ. ಮತ್ತೇನ? ದಾರಿಯಲ್ಲಿ ಪರಮಾತ್ಮರ ಭೇಟಿ ಆಯ್ತು. ಭೇಟಿ ಆಯ್ತ್ರಿ? ಪರಮಾತ್ಮರ ಏನಂದ್ರು, ನಾರದ ಗುರುಗಳೇ ಇದೇನ್ ಗಂಟ ಅಂತ ಕೇಳಿದ್ರು. ಪಂಚದ ಗಂಟ ಅಂತ ಹೇಳ್ದೆ. ಹೌದ್ರಿ? ಬಿಚ್ಚಿ ನೋಡಿದ್ರೊಳಗಾಗಿ ಅದ್ರಲ್ಲಿ ಪಾರ್ಜಾತ್ ಹೂ ಇತ್ತಮ್ಮ. ಕಸಿದಿಕೊಂಡು ಹೋದ್ ರುಕ್ಮಿಣಿ ಮುಡಿಯಲ್ಲೇ ಮುಡಿಸ್ಬಿಟ್ಟು ನೋಡಮ್ಮ. ಅಲ್ರಿ ಗುರುಗಳೇ, ಆ ಪುಷ್ಪ ಏರಿಸೋ ಕಾಲಕ್ಕೆ ಸ್ವಲ್ಪ ನಾನು ನೆಂಪರೇ ಬರ್ಲಿಲ್ಲನ್ರಿ ನಿಮ್ಮ? ನೆಂಪಾಯ್ತು. ಸತ್ಯಭಾಮಿ ಚೆಲಿವಿ 3 ಲೋಕದಲ್ಲಿ ಇಲ್ಲ ಅಂತ ಪರಮಾತ್ಮರಿಗೆ ಹೇಳ್ದೆ. ಪರಮಾತ್ಮ ಏನಂದ್ರ ಕೇಳ್ದಮ್ಮ? ಏನಂದ್ರಿ? ಏನಾರದ ಗುರುಗಳ ಸತ್ಯಭಾಮಿ ನೆನಪಿದ, ಏನ್ ಏನ್ ತಗದಿ, ಇನ್ನೊಮ್ಮೆ ತಗದಿ ಅಂದ್ರ ನನ್ನ ಮೈಯೆಲ್ಲ ಉರಿತೈತೆ ಅಂದ್ರ ಪರಮಾತ್ಮ. ಆ ಪಾರ್ಜಾತ್ ಪುಷ್ಪ ತಕೋಬೇಕಾದ್ರೆ ಏನ್ ಮಾಡ್ಬೇಕಮ್ಮ? ಏನ್ ಮಾಡುದು? ಹೌದು, ಇದು ಸ್ವಲ್ಪ ನಿಂದ್ರ. ಹ ಗುರುಗಳ ಯಬಸರಿ ಅವ್ರನ್ನ ಏನು ದೂತೆ? ಅಮ್ಮ, ಒಂದು ಹೂವ ಹತ್ತು ತಂದು ಕೊಡ್ತೀನಿ ಹೇಳಮ್ಮ ಮೇಲೆ. ಆ ಹತ್ತು ಬೇಕಾಗಿಲ್ಲ ಸ್ವಾಮಿ.